ಹೈನು ರಾಸುಗಳು ಬೆದೆಗೆ ಬಾರದೇ ಇರುವುದು ಕಾರಣ ಮತ್ತು ಅದರ ನಿರ್ವಹಣೆ. ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚೇತನ್ ಶರ್ಮಾ ಜಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಪೇಟೆ ಧಾರಣೆ ಕೇಳೋಣ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ಮೊದಲನೇದಾಗಿ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೀನ್ಸ್ ಪ್ರತಿ ಕ್ವಿಂಟಾಲ್ಗೆ 1500 ರಿಂದ 6500 ರೂಪಾಯಿವರೆಗೆ, ಬೀಟ್ರೂಟ್ 2000ರಿಂದ 5000 ರೂಪಾಯಿವರೆಗೆ, ಹಾಗಲಕಾಯಿ 2500ರಿಂದ 6500 ರೂಪಾಯಿವರೆಗೆ, ಕ್ಯಾರೆಟ್ 1000ರಿಂದ 5000 ರೂಪಾಯಿವರೆಗೆ, ಮಧ್ಯಮ ಗಾತ್ರದ ತಳಿಯ 1000 ತೆಂಗಿನಕಾಯಿಗೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆ 34,000 ರೂಪಾಯಿಗಳು, ಕೊಬ್ಬರಿ ಕನಿಷ್ಠ 14,300, ಗರಿಷ್ಠ ಕೂಡ 14,300 ರೂಪಾಯಿ, ಮಿಲ್ಲಿಂಗ್ ಕೊಬ್ಬರಿ 10,000 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 13,000 ರೂಪಾಯಿ, ಡಿಸಿಎಚ್ ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 7,100 ರೂಪಾಯಿ, ಅಲಸಂದೆ ಕಾಳು ಕನಿಷ್ಠ ಮತ್ತು ಗರಿಷ್ಠ 7,100 ರೂಪಾಯಿ, ಹಸಿಮೆಣಸಿನಕಾಯಿ 1,000 ಕನಿಷ್ಠವಾದರೆ 5,000 ಗರಿಷ್ಠ